ಅಂದ್ರೆ ಬೇರೆಯವರಿಗೆ ಗುತ್ತಿಗೆ ಕೊಡ್ತಾ ಇದ್ದೀರಾ ಹೇಗೆ? ಸಮವರ ಕೊಡ್ತಿದ್ದು, ತಂದೆ ಕಾಲದಲ್ಲೇ ಕೊಡ್ತಿದ್ರು. ಈಗ ಒಂದು 8-8 ವರ್ಷದಿಂದ ಯಾರು ಮಾಡ್ತಾನೆ ಇಲ್ಲ. ಏರಿಯಾದಲ್ಲಿ ಭತ್ತ ಬೆಳೆಯೋರ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಮುಸ್ಕಿನ ಜೋಳ ಚೆನ್ನಾಗಿ ಬರುತ್ತಾ ನಿಮ್ ಪ್ರದೇಶದಲ್ಲಿ? ಚೆನ್ನಾಗಿ ಬರುತ್ತೆ ಸರ್. 2 ಬೆಳೆ ತಗೊಂಡು. ಓ, 2 ಬೆಳೆ ತಗೊಳ್ತಾರಾ? ಹೌದು ಸರ್. ಮೊದಲನೇ ಬೆಳೆನ ಯಾವಾಗ ಹಾಕೊಳ್ತೀರಾ ಮುಸ್ಕಿನ ಜೋಳನ? ಮುಂಗಾರು ಮಳೆ ಬೆಳೆಯೋಗ ಹಾಕ್ಬಿಡ್ತೀವಿ. ಅಲ್ಲಿಂದ ಅದು ಕಟಾವ್ ಆದ್ಮೇಲೆ ಮತ್ತೆ ನೀರಾವರಿ ಉಂಟಲ್ಲ, ಅದ್ರಲ್ಲಿ ಸೆಕೆಂಡ್ ಕಪ್ ಬೆಳ್ಕೋತೀವಿ. ಅದೇ ಜಮೀನಲ್ಲೇ ಬೆಳಿತೀರಾ ಹೇಗೆ? ಅದೇ ಜಾಗದಲ್ಲಿ ಸರ್. ಅದೇ ಜಾಗದಲ್ಲೇ ಬೆಳಿತೀರಾ? ಮಾಡ್ಬೋದು ಸರ್. ಅಂದ್ರೆ ಈಗ ಜೂನ್ ತಿಂಗಳಲ್ಲಿ ಒಂದ್ಸರಿ ಹಾಕೊಳ್ತೀರಾ? ಹೌದು, ಈ ಮಳೆ ಬೀಳುವಾಗ ಹಾಕೊಂಡು. ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಕೊಳ್ತೀರಾ ಹೇಗೆ? ಒಂದು 5.5 ಹಂಗೆ ಆಗುತ್ತೆ. ಆವಾಗಲೂ ಬೇಗ ಬೇಗ ಮಾಡ್ತೀವಿ. ಈಗ ಮೆಕ್ಯಾನಿಕ್ ಇದು ಯೂಸ್ ಮಾಡೋದು ಸರ್, ಫ್ಲೋಯಿಂಗ್ ಟ್ಯಾಕ್ಟರ್ ಇಟ್ಟಿರಲ್ಲ, ಹಂಗಾಗಿ ಕೆಲಸನೂ ಬೇಗ ಆಗುತ್ತೆ. ಅಂದ್ರೆ ಸುಲಭವಾದ ಬೆಳೆನೆ ಅಂತಾರ ಅದು? ಹೌದು ಸರ್, ಮುಂಚೆ ಬಹಳ ಸುಲಭ ಆಗ್ತಿ, ಈಗ ಅದಕ್ಕೋಸ್ಕರ ಎಲ್ಲ ಹೊರಡಿದ್ವಿ. ಓ, ಸಿಂಪರಣೆ ಎಲ್ಲ ಮಾಡ್ಬೇಕಾಗ್ತಾ ಇದೆ. ಹೌದು, ಮುಂಚೆ ಎಲ್ಲ ಸ್ಪ್ರೇ ಏನಾದ್ರೆ ಗೊತ್ತಿತ್ತಿಲ್ಲ ನಮಗೂ ಸಹ. ಎಲ್ಲ ಹೈಬ್ರಿಡ್ ಬೀಜನನ್ನೇ ಬಳಸ್ತೀರಾ ಅದಕ್ಕೆ? ಏನ್ ಸರ್, ಹೈಬ್ರಿಡ್ ಬೀಜನನ್ನ? ಹೈಬ್ರಿಡ್ ಇದಿಲ್ಲಿ ಸಿಕ್ತದಲ್ಲ ಸರ್ ಹೊರಗಡೆ, ಅದೇ ಬೀಜನ ಬೆಳೆಸ್ಕೊಳ್ತೀರ? ಅದೇ ಅದೇ. ಅಂದ್ರೆ ಜಮೀನು ಚೆನ್ನಾಗಿ ತಯಾರು ಮಾಡ್ಬೇಕಾಗತ್ತೆ. ಹೌದು ಸರ್, ಈಗ ಫ್ಲೋಯಿಂಗ್ ಎಲ್ಲ ಮಾಡಿ ಇಟ್ಟಿದ್ವಿ, ಬಿಸಿಲಿಗೆಲ್ಲ ಒಣಗಿ ಚೆನ್ನಾಗಿ ಇದಾಗುತ್ತೆ. ಮಳೆ ಬಂದ್ಮೇಲೆ ನೀವು ಬೀಜ ಬಿತ್ತುತ್ತೀರ? ಇವಾಗ ಸ್ವಲ್ಪ ಸ್ವೀಟ್ ಪೊಟೇಟೊ ಹಾಕಿದ್ವಿ ನಾವು, ನೀರಾವರಿ ಉಂಟಲ್ಲ. ಮುಸ್ಕಿನ ಜೋಳದ ಬೆಳೆ ಎಷ್ಟು ದಿನಕ್ಕೆ ಕೊಯ್ಲಿ ಬರುತ್ತೆ? ಅದೊಂದು 5.5 ತಿಂಗಳು 6 ತಿಂಗಳ ಒಳಗಡೆ ಆಗುತ್ತೆ. ಚಿಕ್ಕಮ್ಮ, ನಾವು ಕೆಲಸ ಮಾಡಿದಂಗೆ ಸರ್, ಒಂದು ವಾರನು ವೇಸ್ಟ್ ಮಾಡಬಾರ್ದು. ಅಂದ್ರೆ ನಿಮ್ಗೆ ಒಂದ್ಸರಿ ಬೆಳೆ ಹುಟ್ಟು ಬಂದ್ಮೇಲೆ ಒಂದೆರಡು ಕಳೆ ತೆಗೆದ್ರೆ ಆಮೇಲೆ ಅದು ಅಷ್ಟೊಂದು ಕೆಲಸ ಇರಲ್ಲ ಅಂತೀರಾ? ಅದಕ್ಕೆ ನಾವು ನೇಗಿಲ್ ಬಿಟ್ಬಿಟ್ಟು ಮಣ್ಣು ಸೇರಿಸಿ ಹೊಡ್ತೀವಿ ಸರ್. ಬುಡಕ್ ಮಣ್ಣು ಹೊಡಿಬೇಕು? ಕಳೆನೂ ಬರಲ್ಲ. ಆನಂತರ ಒಂದ್ಸರಿ ಗೊಬ್ಬರ ಕೊಟ್ರೆ ಸಾಕಾಗತ್ತೆ. ಬಂದ್ರೆ ಸ್ವಲ್ಪ ಬರುತ್ತೆ, ಅಷ್ಟೊತ್ತಿಗೆ ಗಿಡ ಮೇಲಕ್ಕೆ ಎಚ್ಚರಿಕೆ ಬಂದ್ಬಿಡ್ತದೆ, ತೊಂದರೆ ಆಗೋದಿಲ್ಲ. ಅದು ನೆರಳು ಮುಚ್ಕೊಂತು ಅಂದ್ರೆ ಆಮೇಲೆ ಏನು ಅಂತ ಕಳೆ ಬರಲ್ಲ, ಇಲ್ಲ ಅಂತದೇನು ಬರೋದಿಲ್ಲ. ಅಂದ್ರೆ ಇದ್ರಲ್ಲಿ ಸಿಂಪರಣೆ ಎಲ್ಲ ಮಾಡ್ತಾ ಇದೀವಿ ಇತ್ತೀಚೆಗೆ ಅಂತ ಅಂದ್ರೆ ಏನೇನು ಕೀಟ ರೋಗ ಏನಾದ್ರು ಬರುತ್ತಾ? ಅದೇನೋ ಒಂದು ಸ್ಪ್ರೇ ಎಲ್ಲ ಹೊಡೆದು ನಮ್ಮ ಕೆಲಸಗಾರ ಅವರು ಮಾಡಿದ್ದು, ಏನು ನಮ್ಗೆ ಲಾಸ್ ಅಂತೂ ಆಗಿಲ್ಲ ಸರ್. ಹಸು ಕರುಗಳು ಎಲ್ಲ ಇದಾವ ನಿಮ್ಮದು? ಹಸು ಕರುಗಳು ಮುಂಚೆ ಇತ್ತು, ಅದನ್ನ ಹೋಗೋರು ಎಲ್ಲ ನಾವು ಮಾರ್ಬಿಟ್ಟು ಸರ್. ಮತ್ತೆ ಮುಸ್ಕಿನ ಜೋಳದ ಮೇವೆಲ್ಲ ಏನ್ ಮಾಡ್ತೀರಾ? ಆ ಕಡೆನಲ್ಲಿ ಕೊಟ್ಬಿಡ್ತೀವಿ, ಕೆಲವರು ಸುತ್ತ ಹಾಕ್ಬಿಡ್ತೀವಿ ಸರ್. ಬಳಸ್ಕೊಳ್ಳಲ್ಲ ಮಾಡ್ತಾರೆ, ಡಿಮ್ಯಾಂಡ್ ಇಲ್ಲ ಅದಕ್ಕೆ. ಬೆಲೆ ಹೆಂಗ್ ಸಿಗುತ್ತೆ ಮುಸ್ಕಿನ ಜೋಳಕ್ಕೆ? ಬೆಲೆ ಪರವಾಗಿಲ್ಲ ಸರ್, 1800 ಹಿಂಗೆಲ್ಲ ಇತ್ತು. ಅದೇ ಸ್ವಲ್ಪ ಇಳುವರಿ ಚೆನ್ನಾಗಿ ಬರಬೇಕು. ಎಲ್ಲಿ ಮಾರಾಟ ಮಾಡ್ತೀರಾ ಮುಸ್ಕಿನ ಜೋಳನ? ಕುಶಾಲನಗರ. ಕುಶಾಲನಗರದಲ್ಲಿ ಒಳ್ಳೆ ಮಾರ್ಕೆಟ್ ಅದು? ಹೌದು ಸರ್. ಅಂದ್ರೆ ಒಂದು ಸುಲಭವಾದ ಬೆಳೆ, ಹಾಗಾಗಿ ಬಹಳ ಜನ ಬೆಳೀತಾ ಇದಾರೆ ಅದನ್ನ. ಹೌದು ಸರ್, ಒಳ್ಳೆ ಬೇಡಿಕೆನೂ ಇದೆ. ಅದು ಬೇಡಿಕೆ ಇದೆ, ಮತ್ತೆ ಅದು ಮಾತೆ ಕಟ್ಟುವಾಗ ಒಂದು ಒಳ್ಳೆ ಮಳೆ ಸಿಗ್ಬೇಕು ಒಂದೆರಡು. ದೊಡ್ಡ ನೀರೇನ್ ಬೇಡ, ಆ ಎಲೆಗೆ ಬಿದ್ರೆ ಬಡ್ಡೆಗೆ ಹೋಗುತ್ತೆ. ಅಂದ್ರೆ ಅದು ತೆನೆನಲ್ಲಿ ಬೀಜ ಎಲ್ಲ ಗಟ್ಟಿಯಾಗುವಾಗ ಮಳೆ ಬೇಕು, ತಟ್ಟುವಾಗ ಒಂದು ಒಳ್ಳೆ ಮಳೆ ಮಾಯಿಸಬೇಕು. ಅದೇ ಬಹಳ ಮುಖ್ಯವಾದ್ದು, ಅದೇ ಇಂಪಾರ್ಟೆಂಟ್. ತೆನೆ ಎಲ್ಲ ಬಿಡಿಸಿದ್ಮೇಲೆ ಒಣಗಿಸ್ಬೇಕಾಗತ್ತಾ ಮತ್ತೆ? ಒಣಗಿಸೋದು, ಅದು ಗುಡ್ಡೆ ಸೇರಿಸಿ ಅಲ್ಲೇ ಇರ್ತೀವಿ ಸರ್, ಆವಾಗಲೇ ಒಣಗ್ತದೆ ಆಲ್ಮೋಸ್ಟ್, ಒಳ್ಳೆ ಬಿಸಿಲು ಇರ್ತದಲ್ಲ ಅಲ್ಲೇ ಒಣಗ್ತದೆ. ಮತ್ತೆ ಅಲ್ಲಿ ಬಂದು ಬೀಜ ಎಲ್ಲ ಬಿಡಿಸಿ ಅಲ್ಲಿಗೆ ಸ್ಪಾಟ್ಗೆ ಬರ್ತಾರೆ, ಆವಾಗಲೇ ಬೀಜ ಎಲ್ಲ ಬಿಡಿಸಿ. ಈಗ ಬೋಪಾಯರ ಒಂದು ಎಕರೆಗೆ ಮುಸ್ಕಿನ ಜೋಳ ಎಷ್ಟು ಇಳುವರಿ ಬರುತ್ತೆ? ಹೆಚ್ಚು ಕಮ್ಮಿ ಒಂದು 18-22 ಕ್ವಿಂಟಲ್ ಅಂತ ಇದು ಮಾಡ್ಬೋದು ಸರ್. ಒಳ್ಳೆ ಇಳುವರಿ ಬರುತ್ತೆ ಅಲ್ಲ? ಪರವಾಗಿಲ್ಲ, ಆಕ್ಚುಲಿ 25-30 ಎಲ್ಲ ತೆಗಿತಾರೆ, ನಾವು ತೆಗ್ದಿಲ್ಲ. ಇವನ್ನ 15-17-18 ಹಿಂಗ್ ಬಂದ್ರೆ ಸಹ ವರ್ಕೌಟ್ ಆಗುತ್ತೆ. ಎಲ್ಲ ಹೈಬ್ರಿಡ್ ಬೀಜಗಳೆಲ್ಲ ಖಾಸಗಿ ಕಂಪನಿ ಇವನೇ? ಹೌದು, ಬೀಜ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್. ಬೀಜ ಚೆನ್ನಾಗಿರುತ್ತೆ. ಹೆಂಗೆ ಅದು ರೈತರ ಸಂಪರ್ಕ ಕೇಂದ್ರಗಳು ಅಂತ ಇರ್ತಾವಲ್ಲ, ಅಲ್ಲಿ ಸಬ್ಸಿಡಿ ಏನಾದ್ರು ಸಿಗುತ್ತಾ? ಇಲ್ಲಿ ಗಂಟೆ ಯಾವ್ದು ಸಿಕ್ಕಿಲ್ಲ ಸರ್. ಸಬ್ಸಿಡಿ ಮೂಲಕ ನೀವು ಬಿತ್ತನೆ ಬೀಜ ಕೊಂಡ್ಕೊಂಡಿಲ್ಲ? ಇಲ್ಲ ಸರ್. ಎಷ್ಟೆಕರೆಗೆ ಹಾಕ್ತೀರಾ ಮುಸ್ಕಿನ ಜೋಳನ? ಅದೊಂದು 4 ಎಕರೆ. 4 ಎಕರೆ? ಅಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಸಾಕಷ್ಟು. ಈಗ ಖರ್ಚು ವೆಚ್ಚ ಹೋಲಿಸಿದ್ರೆ ಬೋಪಯ್ಯ ಅವರೇ, ಮುಸ್ಕಿನ ಜೋಳದ ಬೆಳೆ ಲಾಭದಾಯಕನ? ಅಂತ ದೊಡ್ಡ ಪ್ರಾಫಿಟ್ ಏನಿಲ್ಲ ಸರ್, ಆದ್ರೆ ಲಾಸ್ ಆಗದಂಗೆ ಮಾಡ್ಕೋಬಹುದು. ಅಂದ್ರೆ ಸೋಮವಾರಪೇಟೆ ತಾಲೂಕಿನಲ್ಲಿ ಜಾಸ್ತಿ ಬೆಳೀತಾರೆ? ಆ ಕಡೆ ಎಲ್ಲ ಬೆಳೀತಾರೆ. ಕುಶಾಲನಗರ ಸುತ್ತಮುತ್ತ ಜಾಸ್ತಿ? ಮೊದಲು ಡಿಪೆಂಡೆನ್ಸ್ ಎಲ್ಲ ಕಂಡಬಟ್ಟೆ ಬೆಳೆಯೋರು, ಈಗ ಇಲ್ಲ, ಅವರು ಬೆಳೆಯೋದು ಕಮ್ಮಿ. ಅವ್ರು ಬೆಳೆಯೋದು ಕಡಿಮೆ ಆಗಿದೆ, ಎಲ್ಲ ಜನಗಳು ಈಗ ಬೆಳೀತಾ ಇದಾರೆ. ಕ್ರಾಪ್ ಆಗಿದ್ದಕ್ಕೆ ನಮಗೆ ಸ್ವಲ್ಪ ಆಗುತ್ತೆ. ಅಂದ್ರೆ ಈ ದನದ ಫೀಡು ಮತ್ತೆ ಪೌಲ್ಟ್ರಿ ಫೀಡ್ಗೆಲ್ಲ ಬಹಳ ಬೇಕಾಗುತ್ತೆ ಅಂತಾರೆ. ಕ್ಯಾಟಲ್ ಫೀಡ್ಗೆ ಹೋಗುತ್ತಲ್ಲ, ಹಾಗಾಗಿ ಬೇಡಿಕೆ ಇದೆ. ಹೌದು ಸರ್. ಮತ್ತೆ ಇನ್ನೊಂದು ಬೆಳೆ ತಾವು ಬೆಳೆಯೋದು ಶುಂಠಿ? ಶುಂಠಿ? ಹೌದು ಸರ್. ಶುಂಠಿ ಪ್ರತಿ ವರ್ಷ ಬೆಳಿತಾರ ಹೇಗೆ? ಇಲ್ಲ ಇಲ್ಲ, ಪ್ರತಿ ವರ್ಷ ಬೆಳಿಯಕ್ ಆಗ್ತದೆ. ಒಂದ್ ಸತಿ ಹಾಕಿದ್ಮೇಲೆ 5 ವರ್ಷ ಜಾಗದಲ್ಲಿ ಹಾಕ್ಬಾರ್ದು. ಮತ್ತೆ ಈ ಸತಿ ಬಹಳ ಕೈ ಸುಟ್ಕೊಂಡಿದ್ದಾರೆ ಜನ. ಹೌದು, ನೀವು ಹಾಕಿದ್ರೆ ಹೇಗೆ? ನಾವು 2 ವರ್ಷ ಹಿಂದೆ ಹಾಕಿದ್ವಿ, ಇನ್ನೊಂದು 2-3 ವರ್ಷ ಹೋಗ್ಬೇಕು. ಅಂದ್ರೆ ಮೊದ್ಲೆಲ್ಲ ಬೆಳೆದಿದ್ದೀರ? ಒಂದ್ ಸತಿ ಹಾಕಿ ಬಹಳ ಲಾಸ್ ಆಯ್ತು. ಯಾವಾಗ ಹಾಕೊಳ್ತೀರ ಶುಂಠಿನ? ಶುಂಠಿ ಮಾಮೂಲಿ ಈಗೆಲ್ಲ ರೆಡಿ ಮಾಡ್ಕೋಬೇಕು, ಮಳೆ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಮಾರ್ಚ್ ತಿಂಗಳಲ್ಲೇ ಹಾಕೊಳ್ಳೋದು? ಸಾಧಾರಣ ಮಾರ್ಚ್ ಅಲ್ಲಿ ಹಾಕ್ತಾರೆ, ಮಳೆ ಬಂದು ನೋಡ್ಕೊಂಡ್ರೆ 7 ತಿಂಗಳಿಂದ 9 ತಿಂಗಳ ಗಂಟೆ ಕೀಳ್ಬೋದು. ಆ ಟೈಮ್ ನೋಡ್ಕೊಂಡು ಹಾಕೊಂಡ್ರೆ ಅದಕ್ಕೆ ಈಡೋಡಿಗಿಂತ ಮಳೆ ಬಂದ್ರೆ ಬಹಳ ಚೆನ್ನಾಗಿ ಬರುತ್ತೆ. ಜಮೀನ್ ಹೆಂಗ್ ತಯಾರು ಮಾಡ್ಕೋಬೇಕು ಶುಂಠಿ ಬೆಳೆಗೆ? ಎಲ್ಲ ನೀಟಾಗಿ ಮಾಡ್ಕೊಂಡು ಬೆಡ್ ಮಾಡ್ಕೋಬೇಕು, ಬೆಡ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೋಬೇಕು. ಲಾಸ್ಟ್ ಅದು ಹುಳ್ ಹಾಕ್ಬೇಕು, ಕೆಲ ಸೊಪ್ಪು ದೀಪ ಹಾಕ್ತಿವಿ ಸಿಗೋದಿಲ್ಲ, ಹುಳ್ ಹಾಕಬೇಕು. ಕ್ರಮವಾಗಿ ಮಾಡಿದ್ರೆ ಆಗುತ್ತೆ ಸರ್. ಸರಿಯಾಗಿ ಮಾಡ್ಬೇಕು. ಹೌದೌದು. ಬಿತ್ತನೆ ಗಡ್ಡೆ ಎಲ್ಲಿಂದ ತರ್ತೀರಾ? ಬಿತ್ತನೆ ಬೀಜನ? ಹೌದು, ಬೀಜ ಅಲ್ಲೇ ಗೊತ್ತಿರೋದು, ನಾವು ನೋಡಿ ತಗೋಬೇಕು ಸರ್. ಗ್ಯಾರಂಟಿ ಆಗ್ಬೇಕು ಪಕ್ಕ, ಮತ್ತೆ ಯಾವ್ದಾದ್ರೂ ಕೊಟ್ಟು ಕೊಡ್ತಾರೆ. ಹೌದೌದು, ಅದೊಂದು ಕಷ್ಟ. ಗಡ್ಡೆ ಸಿಗುತ್ತೆ, ಅದನ್ನ ಮತ್ತೆ ಕತ್ತರಿಸ್ತೀರಾ? ಅದನ್ನೆಲ್ಲ ಪೀಸ್ ಪೀಸ್ ಮಾಡಿ ಅದಕ್ಕೆ ಮಾಂಸ ಪೀಸ್ ಯಾವ್ದೋ ಒಂದು ಲೋಷನ್ ಹಾಕಿ ಇಡ್ತೀವಿ ಸರ್. ಅದು ಸ್ವಲ್ಪ ಮೊಳಕೆ ಬರುತ್ತೆ, ಮೊಳಕೆ ಬರುವಾಗ ಹಾಕ್ಬಿಡ್ತೀವಿ. ಮೊಳಕೆ ಬಂದಾಗ ನೀವು ಬಿತ್ತನೆ ಮಾಡ್ತೀರಾ? ಅಂದ್ರೆ ಬೆಡ್ ಮಾಡ್ಕೊಂಡಿರ್ತೀರಾ? ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ. ಇದು ಮೊಳಕೆ ಬರುವಾಗ ಅದು ಹಾಕಿ ಅದ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಒಂದು 15-20 ದಿನಕ್ಕೆಲ್ಲ ಮೊಳಕೆ ಬಂದ್ಬಿಡ್ತದೆ. ಅಲ್ಲಿಂದ ನಾವು ಹಾಕ್ತೀವಿ, ಹಾಕಿ ಒಂದು 8 ದಿನ ಆದ್ಮೇಲೆ ಅಲ್ಲಿ ಸ್ವಲ್ಪ ಹೀಟ್ ಇನ್ನು ಮೊಳಕೆ ಒಡೆದು ಬರ್ತದೆ. ಅದು ಮಳೆ ಬಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಮಳೆ ಅಂದ್ರೆ ನೀರು ಹೊಡಿಬೇಕಾಗುತ್ತೆ. ಅಂದ್ರೆ ಈಗ ತಿಪ್ಪೆ ಗೊಬ್ಬರ ಬಹಳ ಬಳಸಬೇಕು ಅಂತ ಹೇಳ್ತಾರಲ್ಲ, ಹಟ್ಟಿ ಗೊಬ್ಬರನ? ಹಟ್ಟಿ ಗೊಬ್ಬರ ಹಾಕಿದ್ರೆ ಒಂದು ಸರ್ ಒಳ್ಳೇದೇ, ಬಟ್ ಕಳೆ ತುಂಬಾ ಬರುತ್ತೆ. ಕಳೆ ತುಂಬಾ ಬರುತ್ತೆ. ಅಯ್ಯೋ, ಒಂದ್ ಸತಿ ಹಾಕಿ ನಮಗೆ ಸುಸ್ತಾಗ್ಬಿಡುದು ಕಳೆ ತೆಗೆದು. ಕಳೆನೇ ಜಾಸ್ತಿ ಬರುತ್ತೆ. ಅದಕ್ಕೆ ಬೇವಿನ ಇದು ಅದು ಹಾಕೊಳ್ಳೋದು. ಬೇವಿನ ಹಿಂಡಿ ಚೆನ್ನಾಗಿರ್ಬೇಕು ಸರ್. ಮಣ್ಣು ಫರ್ಟಿಲಿಟಿ ಬಹಳ ಚೆನ್ನಾಗಿರ್ಬೇಕು. ಅದಿದ್ರೆ ಯಾವ ಇದು ಹಾಕೋದ್ ಬೇಡ. ಹಾಗಾಗಿ ನೀವು 4-5 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದೀರಾ? 5 ವರ್ಷಕ್ಕೊಂದ್ಸತಿ ಮಾಡ್ಬೇಕು ಆಕ್ಚುಲಿ ಅದು. ಇಲ್ಲಾಂದ್ರೆ ಭೂಮಿ ಬರಡಾಗ್ಬಿಡುತ್ತೆ ಅಂತನ? ಬರಡು ಆಗುತ್ತೆ, ಮತ್ತೆ ಒಳ್ಳೇದಲ್ಲ. ಒಳ್ಳೇದಲ್ಲ ಹಾಕಿದ್ರೆ ಪುನಃದ್ದು ಅದೇ ಲೆವೆಲ್ ಬರ್ಬೇಕು ಮಣ್ಣು. ಆಗ ಬೇರೆ ಪರ್ಯಾಯ ಬೆಳೆ ಹಾಕೊಂಡು ಇದು ಮಾಡ್ಕೊತೀವಿ. ಮತ್ತೆ ಈ ಹುಲ್ಲು ಒದ್ದಿಸ್ಬೇಕು ಅಂತ ಹೇಳಿದ್ರಿ, ಹುಲ್ಲು ಮತ್ತು ಹಸಿರು ಸೊಪ್ಪು ಎಲ್ಲ ಹಾಕ್ಬೇಕು ಅಂತ ಬೆಡ್ ಮೇಲೆ? ಹೌದು ಸರ್. ಯಾವಾಗ ಹಾಕ್ಬೇಕಾಗತ್ತೆ? ಅದು ಆವಾಗಲೇ ಹಾಕೋ ಸರ್, ಬೀಜ ಹಾಕ್ಬಿಟ್ಟು ಆಗ ಹಾಕ್ಬಿಡೋದು. ಬೀಜ ಹಾಕಿ ಹಾಕ್ಬೇಕಾಗತ್ತಾ? ಈಗ ಬೋಪಯ್ಯವರೇ, ಬೆಡ್ ಇರುತ್ತಲ್ಲ, ಬೆಡ್ ಮೇಲೆ ತಾವು ಹುಲ್ಲು ಮತ್ತೆ ಸೊಪ್ಪೆಲ್ಲ ಒದ್ದಿಸ್ತೀವಿ ಅಂತ ಹೇಳಿದ್ರಿ. ಹುಲ್ಲು ಹಾಕಿ ಸ್ವಲ್ಪ ಅದು ಮೊಳಕೆ ಬರೋ ಗಂಟೆ ಬಿಟ್ಟರೆ ಸ್ವಲ್ಪ ಟೈಮ್ ಮಾತಾಡೋದು. ಏನ್ ಕಾರಣ ಇದು, ಯಾಕಾಗಿ ಹಾಕ್ಬೇಕು ಅಂತೀರ ಹುಲ್ನ? ಅದು ತುಂಬಾ ಬಿಸಿಲೆಲ್ಲ ಬೆಡ್ ಬೀಳೋದು ಬೇಡ, ಮತ್ತೆ ಒಂದು ಬ್ಲಾಂಕೆಟ್ ಹಾಕಿ ಬಿಟ್ಟಾಗೆ, ಮತ್ತೆ ಅದು ಯಾವಾಗ ಮೊಳಕೆ ಗಿಳಿಕೆಲ್ಲ ಚೆನ್ನಾಗಿ ಬರುತ್ತೆ ಅವಾಗ ಹುಲ್ಲೆಲ್ಲ ತೆಗ್ಬಿಟ್ರೆ, ಕೆಲವರು ತೆಗಿತಾರೆ, ಅದು ನೀರು ಹೊಡೆದು ಅಲ್ಲಿ ಸ್ವಲ್ಪ ಗೊಬ್ಬರ ಟೈಪ್ ಆಗುತ್ತೆ. ಅದು ಗೊಬ್ಬರನೂ ಆಗುತ್ತೆ, ಅದು ಆಗುತ್ತೆ. ನೀವು ಎಷ್ಟು ಸರಿ ಗೊಬ್ಬರ ಕೊಡ್ತೀರಾ ಶುಂಠಿ ಬೆಳೆಗೆ? ಅದಕ್ಕೆ ಒಂದು 2-3 ಸರ್ತಿ ಕೊಡ್ತೀವಿ ಸರ್. ಅಂದ್ರೆ ಬಿತ್ತನೆ ಮಾಡುವಾಗ ಒಂದ್ಸರಿ ಕೊಡ್ಬೇಕಾಗತ್ತೆ? ಹೌದು, ನೋಡಿ ಕೊಡ್ಬೇಕು. ಒಟ್ಟಲ್ಲಿ ಕಂಪನಿ ಗೊಬ್ಬರ ಕೊಡೋಕ್ಕಿಂತ ಮಣ್ಣು ಚೆನ್ನಾಗಿದ್ರೆ ನಮ್ಗೆ ತಲೆ ಬಿಸಿಲ್ಲ. ಒಳ್ಳೆ ಸಾವಯವ ಗೊಬ್ಬರ ಕೊಡ್ಬೇಕು. ಹೌದು ಸರ್, ಸಾವಯವ. ಮತ್ತೆ ಈ ರೋಗ ಇಂಥದ್ದು ಹಾವಳಿ ಏನಾದ್ರೂ ಇದೆಯಾ ಶುಂಠಿ ಬೆಳೆಗೆ? ರೋಗ ಯಾವ್ದೆಲ್ಲ ಬರ್ತದೆ ಅದಕ್ಕೆ ಹೇಗೆ ಏನೆಲ್ಲ ಇರ್ತದೆ? ನಮ್ಗೆ ರೋಗ ಇಲ್ಲದೆ ಒಂದು ಒಳ್ಳೆ ಪರ್ಸೆಂಟೇಜ್ ಇದು ಬಂದ್ರೆ ನಮ್ಗೆ ಶುಂಠಿಗೆ 1,000 ಸಿಕ್ಕಿದ್ರು ನಮ್ಗೆ ಒಳ್ಳೆ ಇದೆ. ಒಂದ್ ಗಿಳಿ ಬೀಜ ಮಿನಿಮಮ್ 15-20 ಚೀಲ ಬಂದ್ರೆ 1,000 ರುಪೀಸ್ ಇದ್ರು ನಮ್ಗೆ ವರ್ಕೌಟ್ ಆಗುತ್ತೆ, ಕಾಯಿಲೆ ಬರಬಾರ್ದು. ಈಗ ಮಳೆಗಾಲದಲ್ಲಿ ಸ್ವಲ್ಪ ನೀರೆಲ್ಲ ನಿಂತ್ರೆ ಬಹಳ ಕಷ್ಟ ಅಂತ ಹೇಳ್ತಾರಲ್ಲ, ಅದಕ್ಕೆ ಬೆಡ್ ಮಾಡಿರ್ತದೆ, ನೀರು ನಿಲ್ಲೋ ಚಾನ್ಸೇ ಇಲ್ಲ ಅಲ್ಲಿ. ನೀರೆಲ್ಲ ಬಸ್ ಹೋಗ್ಬಿಡುತ್ತೆ ಅಂತ? ಬಸ್ ಹೋಗುತ್ತೆ. ನೀರು ಬಸ್ ಹೋಗೋದ್ರಿಂದ ಏನ್ ಸಮಸ್ಯೆ ಆಗಲ್ಲ, ಏನಾಗಲಿಲ್ಲ. ಮತ್ತೆ ಅಲ್ಲಿ ಸ್ವಲ್ಪ ಟೆಂಪರೇಚರ್ ಜಾಸ್ತಿ. ಬುಡಕ್ಕೆ ಮಣ್ಣೇನ್ ಹಾಕಲ್ಲ ಮತ್ತೆ? ಅದಕ್ಕೆ ಸ್ವಲ್ಪ ಸೇರಿಸ್ತೀವಿ ಸರ್. ಅಂದ್ರೆ ಗೆಡ್ಡೆಗಳು ಮೇಲ್ಗಡೆ ಕಾಣಬಾರ್ದು? ಇಲ್ಲ ಇಲ್ಲ, ಅದು ಸ್ವಲ್ಪ ಅದು ಮುಂಚೆ ಒಳಗಡೆನೆ ಇದ್ ಮಾಡಿರ್ತೀನಿ ಆ ಬೆಡ್ಗೆ ಸರಿಯಾಗಿ. ಅಂತ ಇದು ಬಂದ್ರೆ ಸ್ವಲ್ಪ ಇದ್ ಮಾಡ್ಕೋತೀವಿ ಅಷ್ಟೇ. ಏನೊಂದು 1/2 ಸೆಂಟಿಮೀಟರ್ ಅಷ್ಟು, 1 ಸೆಂಟಿಮೀಟರ್ ಅಷ್ಟು ಮಣ್ಣು ಇದ್ ಮಾಡ್ಕೊಂಡ್ರೆ ಆಯ್ತು. ನಿಮ್ಗೇನು ಈ ಹುಳ ಮತ್ತೆ ರೋಗದ ಕಾಟ ಏನ್ ಕಂಡು ಬಂದಿಲ್ಲ? ಅದೆಲ್ಲ ಬಂದ್ರೆ ಅದಕ್ಕೆ ಸ್ವಲ್ಪ ಮಾಡ್ಕೋಬೇಕು ಸರ್, ಸ್ಪ್ರೇ ಮಾಡ್ಲೇಬೇಕಾಗತ್ತೆ. ಅಂದ್ರೆ ನೀರ್ ನಿಲ್ದಂಗ್ ನೋಡ್ಕೊಂಡ್ರೆ ರೋಗಗಳಷ್ಟು ಬರಲ್ಲ. ಇಲ್ಲ ಸರ್. ನೀವು ಹಸಿ ಶುಂಠಿಗೆ ಕೊಯ್ಲು ಮಾಡ್ತೀರಾ ಅಥವಾ ಒಣ ಶುಂಠಿ ಮಾಡ್ತೀರಾ? ಇದು ಒಣ ಶುಂಠಿ ಮಾರನ್ನಾಗೋದು, ಒಣ ಶುಂಠಿಗೆ ಆಗೋದಿಲ್ಲ. ಹೈ ಹೀಲ್ಡಿಂಗ್ ಅದು ಇದೆ ಆಗ್ಲೇ ಕೊಟ್ಬಿಡಬೇಕು. ಸರಿ, ಯಾವ ತಲೆ ಬಳಸ್ತೀರ ನೀವು? ನಾವು ರಿಗೋಡಿನೇ ಮಾಡೋದು. ಅದಕ್ಕೂ ಬೇಗ ಕಾಯಿಲೆ ನಡೀತದೆ, ತುಂಬಾ ಹೈ ಹೀಲ್ಡಿಂಗ್ ಅದು. ಒಂದ್ಸತಿ ಮಾರನಾಕಿ ರೋಗ ಏನಿರ್ಲಿಲ್ಲ, ಬಹಳ ಕಮ್ಮಿ ಆಗ್ಬಿಡ್ತು ರೇಟ್ ನಮ್ಗೆ. ಎಷ್ಟು ಹಾಳಾಗೋದಿಲ್ಲ. ಎಷ್ಟು ತಿಂಗಳಿಗೆ ಕೊಯ್ಲು ಮಾಡ್ಕೊಳ್ತೀರಾ? ಅದು 7 ತಿಂಗಳು ತೆಗಿಬಹುದು, ಕೆಲವರು 9 ತಿಂಗಳು ಗಂಟ ಮಾಡಬಹುದು. ಈಗ ಸಪೋಸ್ ಕಾಯಿಲೆ ಗೀಲೆ ಬಂದ್ರೆ 5 ತಿಂಗಳು ತೆಗೆದು ಮಾಡಿದವರು ಇದ್ದಾರೆ. ಓಹೋ, 7 ತಿಂಗಳಿಗೆ ಅಂದ್ರೆ ಹಸಿ ಶುಂಠಿಗ? ಹಸಿಗೆ. ನೀವು ಹಸಿ ಶುಂಠಿಗೆ ಮಾಡ್ತೀರಾ? ನಾವು ಹಸಿನೇ ರಿಗೋಡಿ ಅದು ಹಸಿಗೆ ಹೋಗುದು ಸರ್. ಹಸಿ ಅದು ಒಣಶುಂಠಿ ಮಾಡಕ್ಕಾಗಲ್ಲ. ಒಣಶುಂಠಿ ಮಾಡಬಹುದು, ಮಾರನ್ನಾದ್ರೆ ಒಣಶುಂಠಿ ಮಾಡಬಹುದು. ಮತ್ತೆ ಅದಕ್ಕೆ ಕಾಯಿಲೆ ಕಮ್ಮಿ, ಮತ್ತೆ ತುಂಬಾ ಈಲ್ಡ್ ಬರೋದಿಲ್ಲ ರಿಗೋಡಿ ಅಷ್ಟು. ಮಾರನ್ನು ಇಳುವರಿ ಇಲ್ಲ, ಹೈಬ್ರಿಡ್. ಕೊಯ್ಲಿ ಬಂದಿದೆ ಅಂತ ಹೆಂಗ್ ತಿಳ್ಕೊಳ್ತೀರಾ? ಅದು ನಾವು ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಸರ್. ಆ ಮಂತ್ ಇರ್ತದ 5 ತಿಂಗಳು 6 ತಿಂಗಳು ಅಂತ. ಹೌದೌದು, ಅದು ಒಂದು ನಮಗೆ ಕಿತ್ತು ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಆಮೇಲೆ ಅದ್ ನೋಡ್ಕೊಂಡು ಎಲ್ಲ ಕಿತ್ತಾಕ್ತೀರಾ? ಅದು ಟೈಮ್ ರೇಟ್ ಎಲ್ಲ ನೋಡ್ಕೊಂಡು, ಗ್ಯಾರಂಟಿ ಪಾರ್ಟಿ ಬೈಯರ್ ಎಲ್ಲ ನೋಡ್ಕೊಂಡು ಅವಲೇ ಕಿತ್ಬಿಟ್ಟು ಅವಲೇ ಕೊಟ್ಬಿಡೋದು. ಕೈಲಲ್ಲೇ ಕೇಳ್ಬೇಕಾಗತ್ತ ಅದನ್ನ? ಅದು ಸ್ವಲ್ಪ ಲೇಡೀಸ್ ಬೇಕು, ಅದು ಬೇರೆ ಟೈಪ್ ಅಲ್ಲಿ ಇರ್ತದೆ, ಅದೆಲ್ಲ ಬಿಡಿಸ್ಬೇಕು. ಅದೆಲ್ಲ ಸ್ವಲ್ಪ ತೊಳೆದು ಬಿಡುಗಡೆ ಮಾಡಿ ಅವತ್ತೆ ಒಣಗ್ಸೋದೇನಿಲ್ಲ ಅದು. ಇಲ್ಲ ಇಲ್ಲ ಇಲ್ಲ, ನೀರಿಗೆ ಇದು ಮಾಡಿದ್ರು ಆವಾಗಲೇ ಡ್ರೈ ಆಗ್ಬಿಡ್ತದೆ. ಅದು ಅಲ್ಲ, ಮಣ್ಣೆಲ್ಲ ಅಂಟ್ಕೊಂಡ್ರಲ್ವಾ? ಎರೆ ಮಣ್ಣಾದ್ರೆ ಅಂಟಾಗುತ್ತೆ, ಈ ಮಣ್ಣು ಇಲ್ಲ. ಆವಾಗ ನಾವು ಅಗೆಯೋಗ ಸ್ವಲ್ಪ ಡ್ರೈ ಆಗಿರುತ್ತೆ, ತುಂಬಾ ಮಾಯಿಶ್ಚರ್ ಇರೋದಿಲ್ಲ, ಪುಡಿಯಾಗಿ ಬೀಳ್ಬೇಕು. ಅಂತೂ ಸಹ ನಾವು ತೊಳೆದೆ ಕೊಡೋದು, ತೊಳೆದು ಕ್ಲೀನ್ ಮಾಡೇ ಕೊಡ್ತೀರಾ? ತೊಳೆದು ನೀರಿಗೆ ಹಾಕಿ ಕೊಡೋದು. ಅಂದ್ರೆ ಖರ್ಚು ವೆಚ್ಚ ಕೊಲ್ಸಿದ್ರೆ ಪರವಾಗಿಲ್ಲ ಅಂತೀರಾ ಶುಂಠಿ ಕೃಷಿ? ಅದೇ ನಾನು ಹೇಳಿದೆ ಸರ್, ಕಾಯಿಲೆ ಬರಬಾರ್ದು. ಒಳ್ಳೆ ಹೀಲ್ಡಿಂಗ್ ಬಂದು ಮಿನಿಮಮ್ 1,000-1,200 ಸಿಕ್ಕಿದ್ರೆ ಒಳ್ಳೆ ರೇಟ್, ಅದು ಒಳ್ಳೆ ರೇಟ್ ಸಿಗುತ್ತೆ. ಅದಂತರ ಲ್ಯಾಟ್ರಿ ಹೊಡೆದಂಗೆ ಸರ್, ಬಂದ್ರು ಬಂತು ಹೋದ್ರು ಹೋಯ್ತು. ನೀವಂತೂ 5 ವರ್ಷಕ್ಕೊಂದ್ಸರಿ ಮಾಡ್ತಾ ಇದ್ದೀರಾ? ಅಷ್ಟು ಮಾಡ್ಬೇಕು ಸರ್, ಯಾಕಂದ್ರೆ ಪುನಃ ಕಾಲೇಜಿಲ್ಲ ಇಟ್ಕೊಂಡ್ರೆ ಹೋಯ್ತು, ಲಾಸ್ ಆಗುತ್ತೆ. ಸರಿ ಸರಿ ಸರಿ. ಮತ್ತೆ ಈಗ ಗೆಣಸನ್ನು ಬೆಳಿತೀವಿ ಅಂತ ಹೇಳಿದ್ರಿ ನೀವು, ಗೆಣಸು ಯಾವಾಗ ಹಾಕೊಳ್ತೀರಾ? ಅದು ಈಗ ಹಾಕಿದ್ವಿ, ಅದು ವರ್ಷದಲ್ಲಿ ಹೆಚ್ಚು ಕಮ್ಮಿ 2 ಕಪ್ ತೆಗಿಬಹುದು. ಯಾವ್ಯಾವಾಗ ಅದಿದೆ? ಈಗಂದು ಹಾಕಿ ಬಂದ್ಬಿಟ್ಟಿದೆ, 2 ತಿಂಗಳು ಆಗಿದೆ. 2 ತಿಂಗಳಿಗೆ ಬಂದ್ಬಿಡುತ್ತಾ ಅದು? ಇಲ್ಲ ಇಲ್ಲ ಇಲ್ಲ, ಅದು 5-5.5 ತಿಂಗಳು ಬೇಕು. ಯಾವ ತಿಂಗಳಲ್ಲಿ ನಾಟಿ ಮಾಡ್ಕೊಳ್ತೀರಾ? ಅದು ಹಿಂಗೇನೆ ಜೋಳ ಟೈಮೇ, ಅದು ಜೋಳ ಟೈಮೇನೆ. ಬೆಡ್ ಇರುತ್ತೆ, ಬೆಡ್ ಮಾಡಿ ಇದು ಮಾಡಿ ಇದು ಮಾಡ್ಬಿಡ್ತೀವಿ. ಈಗ ಒಳ್ಳೆ ರೇಟ್ ಇದೆ, ಅದಕ್ಕೆ ಬರೋದಿಲ್ಲ. ಅಂದ್ರೆ ಮಳೆ ಕಡಿಮೆ ಆದಾಗ ಹಾಕೊಂತೀರಾ ಅದನ್ನ? ಮಳೆ ಕಾಯೋದಿಲ್ಲ ಸರ್, ಅಲ್ಲಿ ಮಳೆ ಅಲ್ದವರು ಕಮ್ಮಿನೇ. ಸೆಟನ್ ಪೀರಿಯಡ್ ನಮ್ಗೆ ಇದಾಗಬೇಕ, ಅದನ್ನ ನೋಡ್ಕೊಂಡು ಹಾಕ್ಬಿಡ್ತೀವಿ. ನೀರೊಂದು ಇದ್ರೆ ಧೈರ್ಯದಲ್ಲಿ ನಾವು ಹಾಕ್ಬೋದು. ಆಗಿಂದಾಗಿ ನೀರ್ ಕೊಡ್ಬೇಕಾಗತ್ತ? ಅದಕ್ಕೆ ನೀರ್ ಕೊಡ್ಲೇಬೇಕು ಈಗಲ್ಲ. ಮತ್ತೆ ಅದಕ್ಕೆ ಹುಳ ಹಿಡಿತದೆ ನೀರ್ ಕಮ್ಮಿ ಆದ್ರೆ. ಅಂದ್ರೆ ಗಡ್ಡೆಗೆ ಹುಳ ಬರುತ್ತೆ, ಅವಾಗ ಮಾಯಿಶ್ಚರ್ ಇರ್ಬೇಕು. ಯಾವಾಗ್ಲೂ ಇರ್ಬೇಕು ಮಾಯಿಶ್ಚರ್ ಇರ್ಬೇಕು. ಕೀಳೋ ಟೈಮಲ್ಲಿ ಸ್ವಲ್ಪ ಡ್ರೈ ಆಗಿ ಗೆದ್ಲು ಇಂತದೇನ್ ಬರಲ್ವಾ? ಗೆದ್ಲು ಇಲ್ಲ, ನಾವು ನೀರ್ ಹೊಡಿತೀವಲ್ಲ, ನೀರ್ ಹೊಡೆದ್ರೆ ಗೆದ್ಲು ಬರೋ ಇದೇ ಇಲ್ಲ. ಅಂದ್ರೆ ನಿಮ್ಗೆ ಒಂದು 5-6 ತಿಂಗಳು ಬೆಳೆನ ಇದು? ಇದು ಇಲ್ಲ ಸರ್, 5 ಇಲ್ಲ, ಒಂದು 5 ತಿಂಗಳು 5.5 ಎನ್ಬಹುದು. ಅಂದ್ರೆ ಈಗ ಮುಸ್ಕಿನ್ ಜೋಳನ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಬಿತ್ತನೆ ಮಾಡ್ತಾರೆ. ನೋಡ್ಕೊಂಡು ಇದು ಮಾಡ್ತೀವಿ ಸರ್. ಅದ್ ನೋಡ್ಕೊಂಡು ಮಾಡ್ತೀರಾ? 2 ಕ್ರಾಪ್ ತೆಗಿಬೇಕಂದ್ರೆ ವರ್ಷದೊಳಗೆ ಆ ಟೈಮ್ ನೋಡ್ಕೊಂಡು ಇದು ಮಾಡ್ತೀವಿ. ಅದು ಒಂದು ಬೆಳೆ ಆಯ್ತು, ಇನ್ನೊಂದು ಬೆಳೆ ಯಾವಾಗ ಮಾಡ್ತೀರಾ? ಇನ್ನೊಂದು ಇದು ಕ್ಯಾನೆ ಸುವರ್ಣಗೆಡ್ಡೆ, ಅದು ತೊಂದರೆ ಇಲ್ಲ ಸರ್. ಪ್ರಶ್ನೆ ಇಲ್ಲ. ಅದು ಸುವರ್ಣಗಡ್ಡೆ ಯಾವಾಗ ಹಾಕೊಳ್ತೀರಾ ಅದನ್ನ? ಅದು ಈಗ ಮಳೆ ಬಿದ್ದ್ಮೇಲೆ ಹಾಕ್ಬೋದು, ಇವಾಗ್ಲೂ ಹಾಕ್ಬೋದು. ಅದು 7 ತಿಂಗಳಿಗೆ ಬಂದ್ಬಿಡ್ತದೆ. 7 ತಿಂಗಳಿಗೆ ಬರುತ್ತೆ? 7-8 ತಿಂಗಳು ತಗೊಳ್ಳಿ. ಅದ್ರ ಬೀಜ ನಾವೇ ಮಾಡ್ಕೋಬೇಕು. ಅದು ಏನ್ ಗಡ್ಡೆನಾ ಅದು? ಒಂದು ಬೀಜ ಒಂದು ತಗೊಂಡು ಗಡ್ಡೆಯಲ್ಲಿ 4-5 ಮೊಳಕೆ ಇರ್ತದೆ. ಒಂದೊಂದು ಮೊಳಕೆನ ಕಟ್ ಮಾಡಿ ಹಾಕಿದ್ರೆ ತೂಕನೇ 1 ಕೆಜಿ ಮೇಲೆ ಮೇಲೆ ಬಂದ್ಬಿಡ್ತದೆ. ಹೌದೌದೌದು. ಇವತ್ತಿನ ರೇಟ್ಗೆ ನಾವು ಬೀಜನ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮಾಡಿದ್ರೆ ದುಬಾರಿ ಆಗುತ್ತೆ. ಓಹೋ, ನಾವು ಅದಕ್ಕಾಗಿ ಬೀಜ ಸ್ಟಾಕ್ ಇಟ್ಕೊಂಡು ಮಾಡಬೇಕು. ಸರಿ ಸರಿ. ಹೆಂಗೆ ಶೇಖರಣೆ ಮಾಡ್ತೀರಾ ಬೀಜನ? ಬೀಜ ಅದು ಮಾಮೂಲಿ ತಗೊಂಡು ಅದಂಗೆ ಇಟ್ಬಿಡ್ತೀವಿ ಸರ್. ಅದು ದೊಡ್ಡದೆಲ್ಲ ಇಡೋದಿಲ್ಲ, ಒಂದು 3-4 ಕೆಜಿ ಸಣ್ಣದೆಲ್ಲ ಇಟ್ಟಂದ್ರೆ ಅದ್ರಲ್ಲಿ 3-4 ಬರುತ್ತೆ. ದೊಡ್ಡದು ಇಟ್ಟಿದ್ರೆ ಅದ್ರಲ್ಲೂ ಅಷ್ಟೇ ಬರೋದು ಮೊಳಕೆ, ಆದ್ರೆ ಅಷ್ಟೇ ನಮಗೆ ಲಾಸ್ ಆಗುತ್ತೆ. ಕಟ್ ಮಾಡಿ ಒಂದೊಂದು ಗುಳಿಗೆ ಒಂದೊಂದು ಹಾಕ್ಬಿಟ್ರೆ ಆಯ್ತು. ಎಷ್ಟೇ ದೂರ ಹಾಕೊಳ್ತೀರಾ? ಅದು 4-4 ಅಡಿ ಹಿಂಗ್ ಹಾಕ್ಬೋದು ಸರ್. ಒಟ್ಟಾರೆ ಎಷ್ಟು ಎಕರೆನಲ್ಲಿ ಬೆಳೀತಾರೆ ಸುವರ್ಣಗಡ್ಡೆ? ಇದು ಡಿಪೆಂಡ್ ಸರ್, ಅದು ಒಂದ್ಸತಿ 2 ಎಕರೆ ಆಗ್ತದೆ, 1 ಎಕರೆ ಬೇರೆ ಕ್ರಾಪ್ ಅಲ್ಲಿ ಹಾಕೋತಿಲ್ಲ ಸರ್, ಹಂಗೆ ಇದಾಗುತ್ತೆ. ಅಂದ್ರೆ ಈ ಗಡ್ಡೆ ಎಲ್ಲ ಚೆನ್ನಾಗಿ ಬೆಳೆಯೋದಕ್ಕೆ ಎಷ್ಟು ತಿಂಗಳು ಬೇಕಾಗತ್ತೆ? ಅಂದ್ರೆ ನೀವು ಗಡ್ಡೆ ಎಷ್ಟು ಗಾತ್ರದ ಹಾಕ್ತೀರ, ಎಷ್ಟು ತೂಕದ ಗಡ್ಡೆ ಹಾಕ್ತೀರಾ? ಅದು ಒಂದು ಮೊಳಕೆ ಬರೋದು, ಅದು ಒಂದು ಮುಕ್ಕಾಲು ಕೆಜಿ ಅರ್ಧ ಕೆಜಿ ಇರ್ತದೆ. ಸರಿ, ಅದು ಎಷ್ಟು ದಪ್ಪ ಬೆಳೆಯುತ್ತೆ ಕಟಾವ್ ಮಾಡುವಾಗ? ಕಟಾವ್ ಮಾಡುವಾಗ ಡಿಪೆಂಡ್ಸ್, ಕೆಲವು 10 ಕೆಜಿ ಬರುತ್ತೆ, 8-5 ಈ ತರ ಬರುತ್ತೆ. ಏನಪ್ಪ ಅಂದ್ರೆ ತುಂಬಾ ಮಳೆ ಬಿದ್ದು ನೀರ್ ನಿಲ್ತರೆ ಅದು ಕಳ್ಕೋಗ್ಬಿಡ್ತದೆ. ಓಹೋ, ಕೊಳತೋದು ಬಿಡುತ್ತೆ. ಇದು ನಮ್ದು ಹಂಗೆ ಇದೆ, ಬಸ್ತು ಹೋಗುತ್ತೆ ನೀರು ತೊಂದ್ರೆ. ಮತ್ತೆ ಮಣ್ಣು ಏನು ಹಾಳಾಗೋದಿಲ್ಲ. ಆದ್ರೆ ಮಣ್ಣು ಸಡಿಲ ಆಗಿರ್ಬೇಕು. ಶುಂಠಿ ಹಂಗೆ ಅದು ಬೋಗನ ಎಲ್ಲ ಕಟ್ ಮಾಡ್ಬಿಡ್ತದೆ ಶುಂಠಿ. ಇದು ಆತರ ಮಾಡೋದಿಲ್ಲ. ಇದು ಬೇಕಾದ್ರೆ 1 ವರ್ಷ ಬಿಟ್ಟು 1 ವರ್ಷ ತೊಂದ್ರೆ ಇಲ್ಲ. ಅಂದ್ರೆ ಕೊಯ್ಲು ಮಾಡೋದು ಅಂದ್ರೆ ಅವಾಗ ತೆಗಿಬೇಕಾಗತ್ತ ಅದನ್ನ ಗಡ್ಡೆನ? ಅದನ್ನ ತೆಗಿಬೇಕು ಸರ್. ತೆಗೆದು ಮಾರಾಟ ಮಾಡ್ತೀರಾ? ಒಂದೇ ಗಡ್ಡೆ ಬರ್ತದೆ. ಸ್ವಲ್ಪ ಹೈಟ್ ಮಣ್ಣು ಸೇರಿಸಿ ಇದು ಮಾಡ್ತೀವಿ. ಅದಕ್ಕೆ ಮಿಷಿನರಿ ಉಂಟಲ್ಲ, ಅದ್ರಲ್ಲಿ ಹಂಗೆ ಟ್ರ್ಯಾಕ್ಟರ್ ಇದು ಮಾಡಿದ್ರೆ ಹಂಗೆ ಮೇಲೆ ಬಂದ್ಬಿಡ್ತದೆ. ಅದ್ರ ಎಷ್ಟು ಮಟ್ಟಿಗೆ ಲಾಭದಾಯಕ ಅಂತ ಸುವರ್ಣಗಡ್ಡೆ ಬೆಳೆ? ಅದ್ರಲ್ಲಿ ಲಾಸ್ ಆಗೋ ಪ್ರಶ್ನೆ ಇಲ್ಲ ಸರ್. ಹೌದಾ? ಬಂದ್ರೆ ಒಳ್ಳೆ ರೇಟ್, ಅದು ಕೆಲ ಟೈಮ್ 20-22 ರೂಪಾಯಿ ಎಲ್ಲ ಇರ್ತದೆ. ಅದೇ ಇದು ಅಂತೂ ಗ್ಯಾರಂಟಿ ಕ್ರಾಪ್ ಇವಲ್ಲ, ಇಲ್ಲಿಗಂಟ ಗ್ಯಾರಂಟಿ. ಮುಂದಕ್ಕೆ ಏನೇನು ಗೊತ್ತಾಗೋದಿಲ್ಲ. ಇದಕ್ಕೂ ಏನಾದ್ರೂ ಗೊಬ್ಬರ ಕೊಡ್ತೀರಾ? ಗೊಬ್ಬರ ಕೊಟ್ಟರು ಆಗುತ್ತೆ ಸರ್, ಅದಕ್ಕೆ ಸ್ವಲ್ಪ ಸಗಣಿ ಗೊಬ್ಬರ. ಒಂದೊಂದ್ ಗುಳಿಗೆ ಒಂದು 1/4 ಕುಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆ ಮೊಳಕೆ ನಟ್ಟು ಮಾಡಿದ್ರೆ ಆಯ್ತು. ಸಗಣಿ ಗೊಬ್ಬರ ಕೊಟ್ರೆ ಒಳ್ಳೇದು, ಗೆಂಡೆ ದಪ್ಪ ಆಗುತ್ತೆ. ಗೆಣಸು ಇದೇ ರೀತಿನ ಬೆಳೆನ? ಅದು ಬೆಡ್ ಮಾಡಿ ಅದು ಬಳ್ಳಿ ತಗೋತದೆ ಸರ್. ಬಳ್ಳಿ ಬಳ್ಳಿ ಬರುತ್ತೆ, ಬಳ್ಳಿ ನೋಡ್ ಚಿಡ್ತದಲ್ಲ ಗಂಟು, ಅದ್ನ ಚಿಚ್ಚೋದು 2 ಗಂಟೆ ಒಳಗಡೆ ಹೋಗುವಾಗೆ ಅಲ್ಲಿ ಬರುತ್ತೆ ಗಡ್ಡೆ. ಅಲ್ಲಿಂದ ಇಲ್ಲೇ ಬರ್ತದೆ ಗಿಡ್ಡೆ, ಅದು 1/4 ಕೆಜಿ 3/4 ಕೆಜಿ ಎಲ್ಲ ಬರುತ್ತೆ. ಒಂದು ಬಂದ್ರೆ ಅದಕ್ಕೂ ಒಳ್ಳೆ ಬೇಡಿಕೆ ಇದೆ. ಈಗ ಬೇಡಿಕೆ ಸರ್, 20-22 ರೂಪಾಯಿ ಏನೋ ಇರ್ಬೇಕು. ಅದಕ್ಕೂ ಏನ್ ಗೊಬ್ಬರ ಕೊಡ್ಬೇಕಾಗುತ್ತೆ? ಪಲ್ಯ ಮಾಡಿ ತಿನ್ಬಹುದು. ಹೌದು, ಆಲೂಗಡ್ಡೆ ತರ. ಮತ್ತೆ ಮಂಗಳೂರಿಗೆ ಹೋಗುತ್ತೆ, ಬೇರೆ ಎಂತದಕ್ಕೆಲ್ಲ ಹೋಗುತ್ತೆ. ಇದಕ್ಕೆ ಈ ಗೆಣಸಿಗೂ ಕೂಡ ಗೊಬ್ಬರ ಕೊಡ್ಬೇಕಾಗತ್ತ? ಅದಕ್ಕೂ ಸ್ವಲ್ಪ ಕೊಡ್ಬೇಕು ಸರ್. ತುಂಬಾ ಏನಿಲ್ಲ, ಒಂದ್ 2 ರೌಂಡ್ ಲೈಟ್ ಆಗಿ ಕೊಡ್ಬೇಕಾಗುತ್ತೆ. ಅಂದ್ರೆ ಇವಕ್ಕೆಲ್ಲ ಮಣ್ಣು ಬಹಳ ಫಲವತ್ತಾಗಿರ್ಬೇಕಾಗತ್ತೆ, ಸಡ್ಲ ಆಗಿರ್ಬೇಕಾಗುತ್ತೆ. ಫಲವತ್ತಾಗಿದ್ರೆ ಯಾವ ಬೆಳೆ ಫಸ್ಟ್ ಕ್ಲಾಸ್ ಆಗಿ ಬರ್ತದೆ. ಯಾಕೆಂದ್ರೆ ಮಣ್ಣಲ್ಲೇ ಬೆಳೆಯುತ್ತೆ, ಬಹಳ ಪೋಷಕಾಂಶ ಹೀರ್ಕೊಳ್ಳುತ್ತೆ. ಹೌದೌದು ಸರ್. ಹಾಗಾಗಿ ಮಣ್ಣು ಬಹಳ ಫಲವತ್ತಾಗಿರ್ಬೇಕು. ಮಣ್ಣು ಸ್ವಲ್ಪ ಚೆನ್ನಾಗಿದ್ರೆ ಕ್ರಾಪ್ ತಗೋಬಹುದು. ಅಲ್ಲ, ಈಗ ಬೋಪಯ್ಯ ಅವರೇ, ನೀವು ಶುಂಠಿ, ಗೆಣಸು, ಸುವರ್ಣಗಡ್ಡೆ ಇವೆಲ್ಲ ಬೆಳೀತಿರಲ್ಲ, ಮಣ್ಣು ಬಹಳ ಫಲವತ್ತಾಗಿ ಇರ್ಬೇಕಾಗತ್ತೆ. ಫಲವತ್ತಿದೆ ಸರ್. ಫಲವತ್ತಾಗಿ ಮಾಡಕ್ ಏನೇನು ಮಾಡ್ತೀರ ಕೆಲಸ? ಅದು ಮುಂಚೆ ಎಲ್ಲ ಮಾಡ್ತಿದ್ವಿ, ಈಗ ಅಂತದೇನ್ ಮಾಡಿಲ್ಲ. ಇನ್ನು ಮುಂದಕ್ಕೆ ಏನ್ ಮಾಡ್ಬೇಕು? ನಮ್ಗೆ ಹಸುಗಳು ಸಾಕೋದೇ ಕಷ್ಟ. ಸಾಕ್ತಾ ಇಲ್ಲ? ಇಲ್ಲ, ಹಸು ಸಾಕೋದು ಸ್ವಲ್ಪ ಗಿಡ ಮರ ಕಾಡು ಮಣ್ಣು ಅದೆಲ್ಲ ಇರ್ಬೇಕು. ಹೌದೌದು, ಅದೇ ಇಂತ ಕೃಷಿ ಮಾಡುವಾಗ ನಾವು ಅಲ್ಲೇ ಇರ್ಬೇಕು ಸರ್. ಹೌದೌದು, 25 ಗಂಟೆಯಲ್ಲಿ ಇರ್ಬೇಕು ನಾವು. ಇನ್ನೊಂದು ಗಂಟೆ ಎಕ್ಸ್ಟ್ರಾ. ಒಂದು ಬೆಳೆ ಫೇಲ್ಯೂರ್ ಆದ್ರೆ ಇನ್ನೊಂದು ಬೆಳೆ ಸಕ್ಸಸ್ ಆಗಿ ಆಗುತ್ತೆ. ಒಂದು ಬೆಳೆನ ನಂಬಿಕೊಂಡು ಇರಬಾರ್ದು. ಈ ಸುವರ್ಣಗಡ್ಡೆ ಆಯ್ತು, ಗೆಣಸಾಯ್ತು, ಮಾರಾಟಕ್ಕೇನು ಸಮಸ್ಯೆ ಇಲ್ಲ? ಮಾರಾಟಕ್ಕೆ ಏನಿಲ್ಲ, ಅಲ್ಲಿಗೆ ಬಂದು ತಗೊಂಡೋಗ್ತಾರೆ. ಅಲ್ಲಿಗೆ ಬಂದು ತಗೊಂಡೋಗ್ತಾರೆ. ಈಗ ನಮ್ಮ ಪಾಪ್ಯುಲೇಷನ್ ಹಂಗೆ ಉಂಟಲ್ಲ ಸರ್, ಈ ಸೊಪ್ಪು ಬೆಳೆದ್ರು ದುಡ್ಡೆ. ಹೌದೌದು, ಇನ್ನೆಲ್ಲ ಮ್ಯಾಕ್ಸಿಮಮ್ ಯಂಗ್ ಇಂಡಿಯನ್ ಎಲ್ಲ ಹಳ್ಳಿ ಕಡೆ ತಿರುಗಿಸ್ತಾವ್ರೆ. ಹೌದೌದು, ಎಲ್ಲ ಕೃಷಿ ಕಡೆ ಬರ್ತಾ ಇದೆ. ಈ ಪಾಪ್ಯುಲೇಷನ್ ಗೆ ಬೇಕಲ್ಲ ಸರ್ ಆಹಾರ. ಹೌದೌದು, ಮೊದಲೆಲ್ಲ ನಿಮ್ಗೆ ಹೇಳಿದ್ರೆ ನಂಬೋದಿಲ್ಲ, ನನ್ಗೆ ನಂಬಿಕೆ ಬರ್ತಿತ್ತಿಲ್ಲ. ಆಡ್ನೇ ಅಕ್ಕಿ ಕುದಿಯುವಾಗ ನಾವು ರೋಡ್ ಅಲ್ಲಿ ಆಟ ಆಡ್ತಿದ್ದೆವು, ಆಗ ನಾನು ಹೊಲ ಹತ್ರ ಹೋಗ್ತಿದ್ದೆ. ನಮ್ಮ ಅಮ್ಮ ಹೇಳೋರು, ಓ ಅನ್ನ ಬೆಂತಿವನ್ ಗೊತ್ತಾಗ್ಬಿಡ್ದು, ಆ ತರ ಫ್ಲೇವರ್ ಸ್ಮೆಲ್ ಬರೋದು. ಇವನು ಹಾಲು ಅಷ್ಟೇ, ಕಾಯಿದ್ರೆ ರೋಡ್ ಗೆ ಸ್ಮೆಲ್ ಹೋಗೋದು, ಹಾಲು ಕುದಿತಾ ಉಂಟು ಅಂತ ಗೊತ್ತಾಗೋದು. ಹೌದೌದು, ಈಗ ಮೂಸಿದ್ರು ಇಲ್ಲ, ಬಿಳಿದ ಅಂತ ಹೇಳಿದ್ರೆ ಹಾಲು ಹೆಣ್ಬೇಕಷ್ಟೇ. ಇವನು ಕಾಫಿ ಪೌಡರ್ ಹಾಕೋಗ್ಲಿ, ಆ ಸ್ಮೆಲ್ ರೋಡ್ ಬರೋದು. ಕಾಫಿ ಏನ್ ಹಾಕೊಂಡಿಲ್ಲ ನೀವು? ಕಾಫಿ ಬೆಳೆನ? ಕಾಫಿ ಇಲ್ಲಿ ಕಲ್ಕುಂದ್ರಲ್ಲಿದೆ ಸರ್. ನೀವು ಮಾಡಿಲ್ಲ? ಇದೆ ಕಾಫಿ ತೋಟ, ಏನ್ ಮೇಂಟೈನ್ ಮಾಡ್ತಾ ಇದೆ ಈಗ. ಸರಿ ಸರಿ ಸರ್. ಅದು ಅರೇಬಿಕಾ, ಸ್ವಲ್ಪ ದೂರ ಬೆಟ್ಟ. ಅಲ್ಲ, ನಿಮ್ಮ ವ್ಯವಸಾಯದಲ್ಲಿ ನಿಮ್ಮ ಕುಟುಂಬಸ್ಥರು ಯಾರ್ಯಾರು ಸಹಾಯ ಮಾಡ್ತಾರೆ? ಈಗ ನನ್ನ ಮಕ್ಳು ಇಬ್ರು ಓದಿ ಜಾಬ್ ಅಲ್ಲಿ ಇದ್ದಾರೆ ಹೊರಗಡೆ, ಮತ್ತೆ ನಾನು ಸುತ್ತಮುತ್ತ ಅಲ್ಲಿ ನೋಡಿ ಕಲ್ಪಿಸ್ಕೋತೀನಿ, ಅಲ್ಲಲ್ಲಿ ಮಾತಾಡ್ಕೋತೀನಿ. ಸರಿ ಸರಿ. ಮತ್ತೆ ನಂಗೆ ಕಣ್ಣೊಂದ್ರಲ್ಲೇ ಅಭ್ಯಾಸ ಉಂಟು ಸರ್. ಇದು ಮಾಡ್ತಾ ಇದ್ದೀನಿ, ಗೀನ್ಸ್ ಗೀನ್ಸ್ ಎಲ್ಲ ಹಾಕ್ತಿದ್ವು. ಮುಂಚೆ ಎಲ್ಲ ನಾವು ಮೆಣಸು ಬೆಳೀತಿದ್ವಿ ಗಣಗೂರ್ಲಿ, ಬರೀ ಮಣ್ಣು ಸೇರಿಸ್ಕೊಡೋದು. ಗೌರಿ ಸೀಸನ್ ಗಿಡ ಕೆಂಪು ಇರೋದು ಮೆಣಸು, ಟೊಮೆಟೊ ಎಲ್ಲಾ ಬೆಳಿ, ಇವನ್ ಕಡ್ಲೆಕಾಯಿನೂ ಬೆಳೆದಿದ್ದೀನಿ. ಏನಪ್ಪ ಅಂದ್ರೆ ನಮ್ಗೆ ಮಾರ್ಕೆಟ್, ಮಾರುಕಟ್ಟೆ ರೈತನದು ದೊಡ್ಡ ಕೊರತೆ ಮಾರ್ಕೆಟ್. ನಮ್ಗೆ ದೊಡ್ಡ ಲಾಭ ದುರಾಸೆ ಇಟ್ಕೊಳ್ಳೋದಿಲ್ಲ ರೈತ. ಹೌದೌದು, ನಾವ್ ಒಂದ್ 10 ರೂಪಾಯಿ ಹಾಕಿದ್ರೆ ಒಂದ್ 14 ರೂಪಾಯಿ ಬಂದ್ರೆ ಸಾಕು. ಸರಿ ಸರಿ ಸರಿ ಸರಿ. ಯಾಕಂದ್ರೆ ವರ್ಷ ಇಡೀ ನಾವು ಬೆಂದು ಒಂದು ದಿನಕ್ಕೆ ನೀರಿಗೆ ಹೋಮ ಮಾಡಬಾರ್ದು. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ನಿಜವಾಗಿ ಸರ್. ಭೂಮಿ ತಾಯಿ ಕೈ ಬಿಡೋದಿಲ್ಲ ಸರ್. ಇವತ್ತಾಕ್ರಿ ಇವತ್ತೇ ಬರ್ದವ್ರು ನಾಳೆ ಬಂದೇ ಬರ್ತದೆ, ಯಾರನ್ನು ಕೈ ಬಿಡೋದಿಲ್ಲ. ನಾನು ಶಾಲೆ ಓದೋ ಟೈಮಲ್ಲಿ ನನಗೆ ಬಹಳ ಕೃಷಿಲೇ ಬಂದವರು ಸರ್ ನಾವೆಲ್ಲ. ಇವನು ಗದ್ದೆ ಉಳ್ತಿದ್ವು ನಾವು, ಆಗಲ್ಲ ಊರಲ್ಲಿ ಉಳ್ತಿದ್ವು, ಬೆಳಗ್ಗೆ ಲ್ಯಾಂಟಿನ್ ಕಟ್ಟಿ ಉಳ್ತಿದ್ವು 6 ಗಂಟೆಗೆ. ಅದೆಲ್ಲ ಈಗ ನನಗೆ ನಂಬಕ್ಕಾಗಲಿ, ಮಕ್ಕಳೇ ನಂಬ್ತಾರ. ಮತ್ತೆ ಈಗ ರೇಡಿಯೋ ಕೇಳ್ತಿರ್ತೀರ ಹೇಗೆ? ರೇಡಿಯೋ ಮಾಮೂಲು ಸರ್, ನಿಮ್ದು ಮಡಿಕೇರಿದು ಆಲ್ಮೋಸ್ಟ್ ನಾನು ಮರಳಿದ್ರೆ ರಾತ್ರಿ 10 ಗಂಟೆ ಕೇಳ್ತಾ ಇರ್ತೀನಿ. ಬೆಳಗ್ಗೆ ನ್ಯೂಸ್ ಬರುತ್ತಲ್ಲ, ಅಲ್ಲಿಂದ ಶುರು ಆಗುತ್ತೆ. ಅಂದ್ರೆ ಒಳ್ಳೆ ನಿಮಗೆ ಸಂಗಾತಿ. ಓ ಬಹಳ ಮಾಹಿತಿ ಉಂಟು ಸರ್ ರೇಡಿಯೋದಲ್ಲಿ. ಸರಿ ಸರಿ ಬೋಪಯ್ಯ ಅವರು. ಮುಂಚೆ ನಾ ಸಣ್ಣ ವಯಸ್ಸಲ್ಲೇ 5-6 ವಯಸ್ಸಲ್ಲೇ ರೇಡಿಯೋ ಮನೇಲಿತ್ತು. ಅವಾಗ BBC ಏನೆಲ್ಲ ಬರ್ತಾ ಇತ್ತು. ಈಗ ಮಡಿಕೇರಿ ಸ್ಟೇಷನ್ ಒಂದ್ಸತಿ ಹಾಸನನು ಕೇಳ್ತೀನಿ. ರೇಡಿಯೋದಿಂದ ಅನುಕೂಲ ಆಗಿದೆ ಅಂತೀರಾ? ಓ ಬಹಳ ಅನುಕೂಲ ಸರ್. ಈಗ ಲೋಕಲ್ ನ್ಯೂಸ್ ಪ್ರತಿ ಒಂದು ರೇಡಿಯೋದಲ್ಲಿ ಹೆಚ್ಚು ಕಮ್ಮಿ 80% ಸಿಕ್ಕಿರ್ತದೆ. ಸರಿ ಸರಿ ಸರಿ. ಆತ್ಮೀಯ ಕೇಳಿದ್ರೆ ತಮಗೆ ಮೊನ್ನಂಡ ಕಾರ್ಯಪ್ಪ ಬೋಪಯ್ಯ ಅವರ ಕೃಷಿ ಅನುಭವಗಳನ್ನ ಇನ್ನೂ ಸವಿಸ್ತಾರವಾಗಿ ತಿಳ್ಕೊಬೇಕು ಅಂದ್ರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 6-3-6-6-7-1-8-9-5-2. ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ಕೇಳಿ, 6-3-6-6-7-1-8-9-5-2. ತುಂಬಾ ಸಂತೋಷ ಬೋಪಯ್ಯ ಅವರೇ. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ಎಲ್ಲ ರೈತರ ಜೊತೆಯಲ್ಲಿ ತಾವು ತಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರ, ನಿಮಗೆ ಧನ್ಯವಾದಗಳು. ಓಕೆ ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 26,100 ರೂಪಾಯಿ, ಅರಬಿಕಾ ಚೆರಿ 14,600 ರಿಂದ 16,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,800 ರಿಂದ 22,400 ರೂಪಾಯಿ, ರೋಬಸ್ಟಾ ಚೆರಿ 12,000 ರೂಪಾಯಿಯಿಂದ 12,900 ರೂಪಾಯಿ. ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ, ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533, 9449829233 ಅಥವಾ jgcs.co.in. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ಅಸಂತ್ ಜೊಂಪಿನ ವಿವರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಡಿಕೇರಿ ನೆಹರು ಯುವ ಕೇಂದ್ರ ಇವರ ಕೂಡು ಕೂಟಲಿ. ಇಂದು ಮಡಿಕೇರಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆತ. ಕಾರ್ಯಕ್ರಮನ ಸಾಹಿತಿ ಕೃಪಾ ದೇವರಾಜ ಉದ್ಘಾಟನೆ ಮಾಡಿದ. ಅಲ್ಲಿಂದ ಅವು ಮಾತಾಡಿ, ಒಬ್ಬ ಹೆಣ್ಣು ವಿದ್ಯಾವಂತಳಾದರೆ ಅವಳ ಮನೆಯಲ್ಲಿ ಆರೋಗ್ಯ, ಆರ್ಥಿಕ, ಶೈಕ್ಷಣಿಕ ಕುಸಿಯುತ್ತದೆ. ಸಮಾನತೆನ ತೋರಿಸಿಕಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ನಡೆಸಿವೆ. ಇದಕ್ಕೆ ಮುಂದೆ ರಾಜ್ಯಪಾಲರಾಗಿದ್ದ ಸರೋಜಿನಿ ನಾಯ್ಡರ ಹುಟ್ಟಿದ ದಿನ February 13 ಭಾರತದಲ್ಲಿ ಮಹಿಳಾ ದಿನಾತ ನಡೆಸ್ತಾ ಇದ್ದು ಅಂತ ಹೇಳ್ದು. ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶವು ಮಾತಾಡಿ, ಮಹಿಳಾ ದಿನ ಅಂತ ಹೇಳಿದ್ರೆ ಇದೊಂದು ಬೆರಿ ಗೌಜಿತ ಜ್ಞಾನ ಮಾಡದೆ ಪ್ರಗತಿ ಸಮೃದ್ಧಿನ ಇನ್ನೊಂದು ಮುಖಾಂತ ಜ್ಞಾನ ಮಾಡಕ್ಕೂ ಹೇಳ್ದು. ಕಾರ್ಯಕ್ರಮದಲ್ಲಿ ನೆಹರು ಯುವ ಕೇಂದ್ರದ ರಂಜಿತಾ, ಕಾಲೇಜಿನ ವಾಣಿಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕ ನಮಿತಾ ಬಿ ಅವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಭಾರತೀಯ ಭೂಸೇನೆಯ ಕಡೆಯಿಂದ ಇದೇ ತಿಂಗಳ ತಾರೀಕು 24ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿನ ಸ್ಟುವರ್ಟ್ ಹಿಲ್ ಇರುವ ಕ್ರಿಸ್ಟಲ್ ಹಾಲ್ಲಿ ಮಾಜಿ ಯೋಧರು ಹಂಗೆ ವೀರ ನಾರಿಯರಿಗೆ ಜನಸಂಪರ್ಕ ರ್ಯಾಲಿ ಏರ್ಪಾಡಾಟು. ಈ ರ್ಯಾಲಿಲಿ ಸ್ಪರ್ಶ ಪಿಂಚಣಿ, ಸಿಎಸ್ಡಿ ಹಂಗೆ ಇಸಿಎಚ್ಎಸ್ಗಳ ಕುರಿತಂಗೆ ಮಾಹಿತಿ ಮತ್ತೆ ಪುಕ್ಸಟೆ ವೈದ್ಯಕೀಯ ಹಲ್ಲುನ ತಪಾಸಣಾ ಶಿಬಿರ ಸಹ ನಡೆದಿದೆ. ಈ ರ್ಯಾಲಿಲಿ ಜಿಲ್ಲೆನ ಯೋಧರು ಹಂಗೆ ಅವರ ಕುಟುಂಬದವು ಕೂಡಿಯಾಡಿ ಇದರ ಲಾಭನ ಪಡ್ಕೊಳ್ಳಕ್ಕಂತ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 2024-25 ಜನವರಿ ಆವೃತ್ತಿಗೆ ಸೇರಿಕೆ ಇದೇ ತಿಂಗಳ ತಾರೀಕು 31ಕ್ಕೆ ಮುಟ ಕಾಲಾವಕಾಶ ಹುಟ್ಟುತ್ತ ಕೇಂದ್ರದ ನಿರ್ದೇಶಕರು ತಿಳಿಸಿದರು. ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪ ಮತ್ತು ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ ಹಾಗೆ ಐಸಿಆರ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ಕೂಡು ಕೂಟಲಿ ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆನ ಒಂದು ದಿನದ ಮಾಹಿತಿ ಕೊಡುವ ಕಾರ್ಯಕ್ರಮ ಇದೇ ತಾರೀಕು 27ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲಿ ನಡೆದಿದೆ. ಯಾವುದೇ ಗಾಡಿಗಳ ಮಾಲೀಕರು ಸಣ್ಣ ವಯಸ್ಸಿನ ಮಕ್ಕಳಿಗೆ ಹಾಗೆ ಲೈಸೆನ್ಸ್ ಇಲ್ಲದಕ್ಕೆ ಗಾಡಿಗಳ ಓಡಿಸಿಕೆ ಅವಕಾಶ ಕೊಟ್ಟರೆ ಅಂಥವರ ವಿರುದ್ಧ ಕಾನೂನು ರೀತಿಯ ಕ್ರಮ ತಗೊಂಡವೆತ್ತ ಜಿಲ್ಲೆನ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನವು ತಿಳಿಸಿದಳು. ಜಿಲ್ಲಾಧಿಕಾರಿ ವೆಂಕಟರಾಜವು ಇಂದು ತಮ್ಮ ಕಚೇರಿ ಸಭಾಬಾಡಿಲಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಹಂಗೆ ಚುನಾವಣಾ ವಿಷಯಗಳ ಕುರಿತಂಗೆ ಚರ್ಚೆ ಮಾಡುವ ಸಂಬಂಧ ಸಭೆ ನಡೆಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿಗೆ ಮಾತಾಡಿ ಭಾರತ ಚುನಾವಣಾ ಆಯೋಗದ ಸೂಚನೆಗೆ ಮತದಾರರ ಪಟ್ಟಿನ ನೋಡುವ ಕೆಲಸ 2024 ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಾಡಿ ಜಿಲ್ಲೆನ 208 ಮಡಿಕೇರಿ, 209 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ಆಕೇರಿ ಮತದಾರರ ಪಟ್ಟಿನ ಜನವರಿ ತಾರೀಕು 6ಕ್ಕೆ ಪ್ರಕಟ ಮಾಡಿಳು. ಮತದಾರರ ಪಟ್ಟಿಗೆ ಹೆಸರು ಸೇರಿಸಿಕೆ ನಮೂನೆ 6ರಲ್ಲಿ ಅರ್ಜಿ ಹಾಕಕ್ಕೆ, ಜಾಗ ಬದಲಾಗಿದ್ದರೆ ಹೆಸರಿನ ಕೈಬೂಡಿಕೆ ನಮೂನೆ 7, ಮತದಾರರ ಗುರುತಿನ ಚೀಟಿ ಹೆಸರುಗ ಮಾಹಿತಿಗ ತಪ್ಪಾಗಿದ್ದರೆ ಸರಿಮಾಡಿಕೆ ಹೆಸರು ಬದಲಿಸಿಕೆ ನಮೂನೆ 8ರಲ್ಲಿ ಅರ್ಜಿ ಹಾಕಕ್ಕೆ, ಅನಿವಾಸಿ ಭಾರತೀಯರು ಮತದಾರ ಪಟ್ಟಿಗೆ ಹೆಸರು ಸೇರಿಸಿಕೆ ನಮೂನೆ 6ಎಯಲ್ಲಿ ಅರ್ಜಿ ಹಾಕಕ್ಕಂತ ಹೇಳ್ದು. ಸಭೆಯಲ್ಲಿ ಮುಖ್ಯಪಟ್ಟವು ಸಂಬಂಧಪಟ್ಟವು ಹಾಜರಿದ್ದು. ಕೊಡವ ಹಾಕಿ ಅಕಾಡೆಮಿ, ಹಾಕಿ ಕರ್ನಾಟಕ ಹಂಗೆ ವಿರಾಜಪೇಟೆ ಕಾವೇರಿ ಕಾಲೇಜಿನ ಕೂಡು ಕೂಟಲಿ ನಾಳೆ ಮತ್ತೆ ನಾಡಿದ 2 ದಿನ ವಿರಾಜಪೇಟೆ ಕಾವೇರಿ ಕಾಲೇಜಲ್ಲಿ ಹಾಕಿ ತೀರ್ಪುಗಾರರ ಕಾರ್ಯಾಗಾರ ಏರ್ಪಾಡಾಟು. ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಅಂಚೆ ಅದಾಲತ್ ಸಭೆ ನಡೆದಂತ ಕೊಡಗು ಅಂಚೆ ಅಧೀಕ್ಷಕರು ತಿಳಿಸಿದರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಸಹಕಾರ ಸಂಘಗಳ ತರಬೇತಿ ಕೇಂದ್ರ ಮಡಿಕೇರಿ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸಹಕಾರ ಸಂಘಗಳ ತರಬೇತಿ ಕೇಂದ್ರ ಮಡಿಕೇರಿಯಲ್ಲಿ ಪರಿಷತ್ತಿನ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ 2024-25 ಸಾಲಿನ ದಿವಂಗತ ಗಂಗಾಧರ ಶೇಟ್ ಸುಲೋಚನಾಬಾಯಿ ಸ್ಮಾರಕ ದತ್ತಿ ಹಂಗೆ ದಿವಂಗತ ಡಿಜೆ ಪದ್ಮನಾಭ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಾಡಾಟು. ವಿರಾಜಪೇಟೆಯಲ್ಲಿರುವ ಮಾಜಿ ಸೈನಿಕರ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನ ಡಾಕ್ಟರ್ಗ ಇದೇ ತಾರೀಕು 20ಕ್ಕೆ ಮುಟ ಏರ್ದುಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕಳೆದ 100 ವರ್ಷಗಳ ಹಿಂದೆ ಸುರಾಗಿ ಸಾವಿರಾರು ಜನಕ್ಕೆ ವಿದ್ಯೆಯನ್ನು ಕೊಟ್ಟಿರುವ ಶಾಂತಳಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಶತಮಾನೋತ್ಸವ ಜಂಬರ ಏಪ್ರಿಲ್ ತಾರೀಕು 4ರಿಂದ 6ಕ್ಕೆ ಮುಟ ಸುಮಾರು ಕಾರ್ಯಕ್ರಮಗಳೊಟ್ಟಿಗೆ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ಸುಂಟಿಕೊಪ್ಪ ಕೊಡವ ಸಮಾಜದ ಕೂಡು ಕೂಟಲಿ ಇದೇ ತಾರೀಕು 21ಕ್ಕೆ ಸುಂಟಿಕೊಪ್ಪ ಕೊಡವ ಸಮಾಜದಲ್ಲಿ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೊಡವ ನಮ್ಮೆ ಜಂಬರ ಏರ್ಪಾಡಾಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಮೂರ್ನಾಡು ಬಾಡಗ ಗ್ರಾಮತ್ರ ಶ್ರೀ ನೆಲ್ಲಿಮಾನಿ ಈಶ್ವರ ದೇವಳ ನಮ್ಮರ ಮಾರಿಪತ್ಲ ಇಂದು ಬೈಟ್ ಕೊಟ್ಟಿಪಾಡೋ 19 ನಾಳೆ 14 ಪಿಂ ಇರೋದಂಗ್ ಮತ್ತೆ ಅಂದು ಬೇಳಾಚೆ ಬಲ್ಯ ನಮ್ಮೆ ನಡ್ಪ ಭಕ್ತಾದಿ ಎಲ್ಲ ಬಂತು ದೇವಳ ಆಶೀರ್ವಾದ ಪಡೆದು ದೇವಸ್ಥಾನದ ತಕ್ಕ ಮುಖ್ಯ ಸಂಘ ಕಟ್ಟಂಡಿತು. ಚಕ್ಕೇರ ಕಪ್ ಕ್ರಿಕೆಟ್ ನಮ್ಮೆ ದಂಡಾಯಿತ ಇರು ತಂಜಾಲ ಕೂಡಿ ಆಡುವಕ್ಕೆ ಒಕ್ಕ ಪೆದ ಕೊಡಪಕ್ಕೆ ಆಕಿರಿ ತಾರೀಕು ಇದೇ ತಿಂಗಳ ಇರೋ ದಂಡ ಬೆರಿಯ ಪೆದ ಕೊಡ್ತಿತ್ತು ಸಾಕರ ತರನೊಂದು ಚಕ್ಕೇರ ಒಕ್ಕಕಾರ ಕಟ್ಟಂಡಿತು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.

ಪ್ರತಿನಿಧಿಯಡ ಕೂಡ ಜಿಲ್ಲಾಧಿಕಾರಿಯ ಚರ್ಚೆ. ಇದೇ ತಿಂಗಳ 27 ಬೋರೆ ಬೋರೆ ತರತರ ಗಿಡ ಆರೈಕೆರ ಬಗ್ಗೆ ಅರಿವು ಕಾರ್ಬಾರ್. ಸುದ್ದಿರ ವಿವರ. ಜಿಲ್ಲೆಯಲ್ಲಿ ಮತದಾರಂಗಡ ಪಟ್ಟಿ ಪಿಂಜ ಬೋರೆ ಬೋರೆ ಚುನಾವಣಾ ವಿಷಯತ್ರ ಬಗ್ಗೆ ಚರ್ಚೆ ಮಾಡುವ ಸಂಬಂಧ ರಾಜಕೀಯ ಪಕ್ಷತ್ರ ಪ್ರತಿನಿಧಿಯಡ ಕೂಡ ಚರ್ಚೆ ನಡೆದಿದ್ದ ತಕ್ಪರಂದ ಜಿಲ್ಲಾಧಿಕಾರಿ ಚುನಾವಣಾ ಆಯೋಗತ್ರ ನಿರ್ದೇಶನತ್ರ ಪೋಲೆ ಮತದಾರಂಗಡ ಪಟ್ಟಿ ಪರಿಷ್ಕರಣೆ ಕಾರ್ಯ ದಂಡಾರ್ಥ 24 ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳ ನಡೆದಿತ್ತು. ಕೊಡಗುರ 208 ಮಡಿಕೇರಿ 209 ವಿರಾಜಪೇಟೆ ಕ್ಷೇತ್ರತ್ರ ಅಂತಿಮ ಮತದಾರ ಪಟ್ಟಿನ ದಂಡಾರ್ಥ 25 ಜನವರಿ 6 ಪ್ರಕಟಪಡ್ತಿತ್ತು. ಜಿಲ್ಲೆಯಲ್ಲೂ ಒಟ್ಟು 550 ದಂಡು ಮತಗಟ್ಟೆ ಉಂಡು 474,300